ವ್ಯಾಪಾರೀಕರಣ ಏನಾಗಿದೆ ಅದರಿಂದ ನಮಗೆ ಪೆಟ್ಟು ಬೀಳ್ತಾ ಇದೆ. ತಾವು ಹೇಳಿದ್ರಿ ಪಾರಂಪರಿಕ ಕೃಷಿ ಇತ್ತು, ನಮ್ಮದು ಸೆಲ್ಫ್ ಸಸ್ಟೈನಿಂಗ್ ಸಿಸ್ಟಮ್ ಇತ್ತು, ಸುಸ್ಥಿರವಾದ ವ್ಯವಸ್ಥೆ ಇತ್ತು. ಈ ಬದಲಾದ ಪರಿಸ್ಥಿತಿ ಸ್ಥಾನಪಲನಕ್ಕೆ ಹೊಂದುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದು ಇವತ್ತಿನ ಜವಾಬ್ದಾರಿಯಾಗಿದೆ. ಅದಕ್ಕೆ ಮುಖ್ಯವಾಗಿ ನಾವು ತಗೋಬೇಕಂದ್ರೆ ಈ ಭೂಮಿ ಒಂದು ಭಾಳ ಪ್ರಮುಖವಾದ ಉತ್ಪಾದನಾ ಅಂಶ. ಏನಾಗುತ್ತೆ, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಭೂಮಿಯ ವಿಭಜನೆ ಆಗ್ತದೆ, ವಿಘಟನೆ ಆಗ್ತಾ ಇದೆ, ಲ್ಯಾಂಡ್ ಹೋಲ್ಡಿಂಗ್ ಸಬ್ಡಿವಿಷನ್ ಆಗ್ತಾ ಇದೆ, ಅದರಿಂದ ಕೃಷಿ ತಲಾವಾರು ಕ್ಷೇತ್ರ ಕಡಿಮೆ ಆಗ್ತಾ ಇದೆ, ಅಲ್ಲಿ ಉತ್ಪಾದನಾ ವ್ಯವಸ್ಥೆ ಕುಂಠಿತ ಆಗ್ತದೆ, ಚಿಕ್ಕ ಚಿಕ್ಕ ಹಿಡುವಳಿಗಳಾಗೋದ್ರಿಂದ ಒಂದು ಆಪ್ಟಿಮಮ್ ಸೈಜ್ ಆಫ್ ಹೋಲ್ಡಿಂಗ್ ಆಗೋದಿಲ್ಲ. ಇದು ಒಂದು ನಮ್ಮದು ಸೋಷಿಯಲ್ ಕಾಂಪೊನೆಂಟ್. ಇನ್ನು ಎರಡನೇದು ನೈಸರ್ಗಿಕವಾಗಿ ಈ ನಮ್ಮ ಹವಾಮಾನ ವೈಪರೀತ್ಯದಿಂದ ಮತ್ತು ಮಾಲಿನ್ಯದಿಂದ ಇನ್ನೂ ಅನೇಕ ಕಾರಣಗಳು, ಸೌಳು ಜೋಳ ಆಗಿರ್ಬೋದು, ಈ ಎಲ್ಲ ಕಾರಣಗಳಿಂದಾಗಿ ಭೂಮಿಯ ಗುಣಮಟ್ಟ ಕೂಡ ಕಡಿಮೆ ಆಗ್ತಾ ಇದೆ. ಒಂದು ಗಾತ್ರ ಸೈಜ್ ಆಫ್ ದ ಹೋಲ್ಡಿಂಗ್, ಎರಡನೇದು ಕ್ವಾಲಿಟಿ ಆಫ್ ದ ಲ್ಯಾಂಡ್. ಈ ಎರಡರಲ್ಲಿ ಕೂಡ ನಾವು ಭಾಳಷ್ಟು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೀವಿ. ಎರಡರಲ್ಲಿ ಗುಣಮಟ್ಟ ಕಡಿಮೆ ಆಗ್ತಾ ಇದೆ, ಅದರಿಂದಾಗಿ ಕ್ಷೇತ್ರವಾರು ಅಥವಾ ಎಕರೆವಾರು ಇಳುವರಿ ಕಡಿಮೆ ಆಗ್ತಾ ಇದೆ. ರೈತ ಎಷ್ಟೇ ಬಂಡವಾಳ ಹೂಡಲಿ, ತನ್ನ ಪರಿಶ್ರಮವನ್ನು ಹೂಡಲಿ, ಅಷ್ಟಾಗಿ ಕೂಡ ನಿರೀಕ್ಷಿತ ಮಟ್ಟದ ಉತ್ಪಾದನೆ ಅವನಿಗೆ ಸಿಗ್ತಾ ಇಲ್ಲ. ಇದು ಉತ್ಪಾದನಾ ದೃಷ್ಟಿಯಿಂದ. ಇನ್ನು ನೀವು ಮಾರುಕಟ್ಟೆ ವಿಷಯ ಅಂತ ತಗೊಂಡ್ರೆ ಇನ್ನೂ ಪರಿಸ್ಥಿತಿ ಭಾಳ ಗಂಭೀರ ಆಗ್ತದೆ, ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಇನ್ನು ಎರಡನೇದಾಗಿ ನೀರು ಅಥವಾ ಜಲ. ನಾವು ಕೆಲವು ದಶಕಗಳ ಹಿಂದೆ ಹೋದರೆ ಜನಸಂಖ್ಯೆ ಕಡಿಮೆ ಇತ್ತು, ನೀರು ಜಗತ್ತಲ್ಲಿ ಸಾವಿರಾರು ವರ್ಷಗಳಿಂದ ಎಷ್ಟಿರಬೇಕು ಅಷ್ಟೇ ಇದೆ. ಆದರೆ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮನುಷ್ಯನ ಅವಶ್ಯಕತೆಗಳು ಕೂಡ ಅಗಾಧ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿರೋದ್ರಿಂದ ಅವನ ಸಂಖ್ಯೆ ಇರ್ಬೋದು, ಜನಸಂಖ್ಯೆ, ಅವನಿಗೆ ಬೇಕಾಗುವಂಥ ಅವಶ್ಯಕತೆಗಳು, ಅವನ ಅನ್ನ ಉತ್ಪಾದನೆ, ಬಟ್ಟೆ, ಅವನಿಗೆ ಆಶ್ರಯ, ರೋಟಿ ಕಪ್ಪಡ ಅವ್ರ ಮಕಾನ್, ಜೀವನದ ಪ್ರಮುಖ ಅಂಶಗಳು ಮತ್ತು ಕೃಷಿ ಕ್ಷೇತ್ರ, ಉದ್ದಿಮೆ, ಅನೇಕ ನಾವು ಮಲ್ಟಿ ಸೆಕ್ಟರಲ್ ಡಿಮಾಂಡ್ಸ್ ಅಂತ ಹೇಳ್ತೀವಿ. ವಿವಿಧ ಕ್ಷೇತ್ರಗಳಲ್ಲಿ ನೀರಿಗಾಗಿ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಒಂದೆಡೆ ಸ್ಥಿರವಾದ ಸರಬರಾಜು, ಇನ್ನೊಂದು ಕಡೆ ಅಗಾಧ ಪ್ರಮಾಣದಲ್ಲಿ ಬೆಳೀತಕ್ಕಂಥ ನೀರಿನ ಬೇಡಿಕೆ, ಆ ಬೆಳೆಯುವ ಬೇಡಿಕೆ ಜೊತೆಗೆ ಜಲಮಾಲಿನ್ಯ ಆಗಿರೋದ್ರಿಂದ ಒಟ್ಟು ನಮಗೆ ಉತ್ಪಾದಕರ ಚಟುವಟಿಕೆಗಳಿಗೆ ಬೇಕಾದಂಥ ನೀರಿನ ಮೊತ್ತ ಕಡಿಮೆ ಆಗ್ತಾ ಇದೆ, ಸರಬರಾಜು ಕಡಿಮೆ ಆಗ್ತಾ ಇದೆ, ಬೇಡಿಕೆ ಹೆಚ್ಚಾಗಿದೆ, ಇದರಿಂದ ಪೈಪೋಟಿ ಆಗ್ತದೆ, ಪೈಪೋಟಿ ಕಲಹಕ್ಕಾಗ್ತದೆ. ಇವತ್ತು ನಾವು ಅದನ್ನು ನೋಡ್ತಾ ಇದ್ದೀವಿ. ಇದೇ ರೀತಿ ಇನ್ನು ತಾವು ಆಗಲೇ ಹೇಳಿದ್ರಿ ಸಾವಯವ ಕೃಷಿ, ಅದಕ್ಕೆ ಪೆಟ್ಟು ಬೀಳ್ತಾ ಇದೆ. ಸರಿಯಾಗಿ ನೀರಿನ ಮತ್ತು ಮಣ್ಣಿನ ಒಂದು ಸಂಯೋಜನೆ ಇರದೇ ಇದ್ದರೆ, ಅದರ ಜೊತೆಗೆ ನಮ್ಮ ಪಾರಂಪರಿಕ ಕೃಷಿ ವಿಧಾನಗಳು ಅವು ಇರದೇ ಇದ್ದರೆ ಒಟ್ಟಾರೆ ಭೂಮಿಯ ಫಲವತ್ತತೆ ಅಥವಾ ಭೂಮಿಯ ಉತ್ಪಾದಕತೆ, ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತದೆ. ಇದು ಉತ್ಪಾದನಾ ವ್ಯವಸ್ಥೆಯಲ್ಲೇ ನಮ್ಮ ರೈತನಿಗೆ ಫಸ್ಟ್ ಸ್ಟೇಜಲ್ಲೇ ಹೊಡೆದು ಬೀಳ್ತದೆ. ಇನ್ನು ಮಾರುಕಟ್ಟೆಯನ್ನು ಅದರಲ್ಲಿ ನಾವು ಫ್ಯಾಕ್ಟ್ರಿನ್ ಮಾಡಿದ್ರೆ ಇನ್ನೂ ತುಂಬ ತೊಂದರೆ ಆಗ್ತದೆ. ಅದಕ್ಕಾಗಿ ಈ ಜಲ ಮತ್ತು ನೆಲ ನಿರ್ವಹಣೆ ಜೊತೆಗೆ ಬೀಜ ಕೂಡ ಪಾರಂಪರಿಕವಾಗಿ ರೈತ ಸ್ವಾವಲಂಬಿಯಾಗಿದ್ದ. ಇವತ್ತು ಎಷ್ಟು ಪರಾವಲಂಬಿ ಆಗಿದ್ದಾನಂದ್ರೆ ಯಾವ ದೇಶದ ಯಾವತ್ತು ಬೆಳೆದಂತಹ ಬೀಜ ನಮ್ಮ ರೈತನ ಹೊಲಕ್ಕೆ ಬರ್ತಾನ ಅಂತ ಗೊತ್ತಿಲ್ಲ. ಅದು ಯಾವತ್ತು ಮೊಳಕೆ ಹಿಡಿತದೋ, ಮೊಳಕೆ ಹಿಡಿಯೋ ಪರ್ಸೆಂಟೇಜ್ ಎಷ್ಟು, ಎಲ್ಲನೂ ಕೂಡ ಬಹಳಷ್ಟು ಸಂಶಯಾತ್ಮಕ ಆಗಿರೋದ್ರಿಂದ ಎಲ್ಲ ವಿಷಯಗಳಲ್ಲಿ ರೈತ ಧೃತಿಗೆಡ್ತಾ ಇದ್ದಾನೆ. ಆ ರೈತನನ್ನ ಹೊರಗೆ ತಂದು ಹೊಸ ವ್ಯವಸ್ಥೆಯನ್ನ ಅವನಿಗೆ ಸಕಾರಾತ್ಮಕವಾದಂತಹ ಅವನ ಪರವಾಗಿರುವಂತ ವ್ಯವಸ್ಥೆ ನಿರ್ಮಾಣ ಮಾಡಬೇಕು. ಡಾಕ್ಟರ್ ರಾಜೇಂದ್ರ ಪೋತ್ತಾರ್ ಅವರೇ, ಈಗ ನಮ್ಮ ರೈತ ಬಾಂಧವನಿಗೆ ಸಾಕಷ್ಟು ಸವಾಲುಗಳಿದೆ, ಅಷ್ಟೇ ಅವನಲ್ಲಿ ಬದಲಾವಣೆಗಳಾಗಿದೆ. ಈಗ ಮೊದಲು ನಮ್ಮ ಕೃಷಿಕ ತುಂಬಾ ಒಂದು ಸೃಜನಶೀಲವಾಗಿ ಕೆಲಸ ಮಾಡ್ತಾ ಇದ್ರು. ಬೆಳಗ್ಗೆ 5 ಗಂಟೆಗೆ ಎದ್ದು ರಾತ್ರಿ ಬೇಗ ಮಲ್ಕೋತಿದ್ರು. ಅಂದರೆ ಬೆಳಿಗ್ಗೆನೇ ಹೋಗಿ ತಮ್ಮ ಜಾನುವಾರುಗಳು ಸಾಕೋದಿರಲಿ, ಆಮೇಲೆ ಕೃಷಿಯಲ್ಲಿ ಕೆಲಸ ಮಾಡೋದಿರಲಿ, ಗ್ಲೋಬಲೈಸಿನಿಂದ ಆಮೇಲೆ ಕೆಲವೊಂದಿಷ್ಟು ಮಾಧ್ಯಮಗಳೇನಿದೆಯಲ್ಲ, ಮನರಂಜನಾ ಮಾಧ್ಯಮಗಳು ಜಾಸ್ತಿ ಇರೋದರಿಂದ ಮನರಂಜನೆಗೆ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ, ಕೃಷಿ ಕಡೆ ಮುಖ ಮಾಡ್ತಾ ಇಲ್ಲ. ಈಗ ದೊಡ್ಡ ದೊಡ್ಡ ಕೃಷಿ ಅಂದರೆ ಸಣ್ಣ ಸಣ್ಣ ರೈತರು ಸಾಕಷ್ಟು ತೊಂದರೆಗೊಳಗಾಗ್ತಾ ಇದ್ದಾರೆ, ದೊಡ್ಡ ರೈತರು ಮಾತ್ರ ಬೆಳೀತಾ ಇದ್ದಾರೆ. ದೊಡ್ಡ ರೈತರ ಹೊಲದಲ್ಲೇ ಸಣ್ಣ ರೈತರು ಹೋಗಿ ಕೆಲಸ ಮಾಡೋ ಪರಿಸ್ಥಿತಿ ಆಗಿದೆ, ಅದು ಗ್ಲೋಬಲೈಸೇಷನ್ ಪರಿಣಾಮ. ನಾವು ಅದರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋಕ್ಕಾಗಲ್ಲ. ಸರಿ, ಆದರೂ ಕೂಡ ಡಾಕ್ಟರ್ ರಾಜೇಂದ್ರ ಪೋತ್ತಾರ್ ಅವರೇ, ತಾವು ಸಾಕಷ್ಟು ಅನ್ವೇಷಣೆ ಮಾಡಿದಂಥವ್ರು. ಕರ್ನಾಟಕದ ರಾಜ್ಯದಲ್ಲಿ ಇರುವಂಥ ವಾಲ್ಮಿ, ಅದು ಧಾರವಾಡದಲ್ಲಿದೆ, ನೆಲ ಮತ್ತು ಜಲ ನಿರ್ವಹಣಾ ಸಂಸ್ಥೆ, ಅಲ್ಲಿ ತಾವು ನಿರ್ದೇಶಕರಾಗಿದ್ದೀರಿ. ತುಂಬ ವಿಸ್ತೃತವಾಗಿ ಸಾಕಷ್ಟು ಹತ್ತಿರದಿಂದ ಹೋಗಿ ನೀವು ರೈತರ ಜೊತೆ ಕೆಲಸ ಮಾಡ್ತೀರಿ. ತುಂಬ ಪ್ರೀತಿಯಿಂದ ನೀವು ಜಲ ಮತ್ತು ನೆಲ ನಿರ್ವಹಣೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ. ಅದು ಬಹುಶಃ ನಮ್ಮ ಜೀವನದ ಸೌಭಾಗ್ಯ ಮತ್ತು ನಮ್ಮ ಕರ್ತವ್ಯ ಕೂಡ ಸರ್. ನಾನು ಅನೇಕ ಸಲ ವಿಚಾರ ಮಾಡ್ತೀನಿ, ಈ ಅಧಿಕಾರ ಇದೆಲ್ಲ ಶಾಶ್ವತ ಅಲ್ಲ, ಬಟ್ ರೈತರ ಸೇವೆ ಮಾಡುವಂಥ ಒಂದು ಸೌಭಾಗ್ಯ ಜೀವನದಲ್ಲಿ ಸಿಕ್ಕಿದೆ, ಅದು ದೊಡ್ಡ ನಮಗೊಂದು ಫಲ. ಅದು ತಮ್ಮ ರೈತರ ಜೊತೆಗಿನ ತಮ್ಮ ಬಾಂಧವ್ಯ, ಸುಮಾರು ವರ್ಷಗಳ ತಮ್ಮ ಅನುಭವ ಇದೆ, ತಾವು ಪ್ರೊಫೆಸರ್ ಆಗಿ 30 ವರ್ಷದ ನಂತರ ಅಂದರೆ ಸಾಕಷ್ಟು ಸುದೀರ್ಘ ಅನುಭವದ ಹಿನ್ನೆಲೆಯೊಳಗೆ ತಾವು ವಾಲ್ಮೀಕಿಯಲ್ಲಿ ನಿರ್ದೇಶಕರಾಗಿದ್ದೀರಾ.

ಎಚ್ಚರಿಕೆ ಗಂಟೆ ಅಂತ ತೆಗೆದುಕೋಬೇಕು ಸರ್. ಡಾಕ್ಟರ್ ರಾಜೇಂದ್ರ ಪೋತ್ತಾರ್ ಅವರೇ, ಈಗ ಅಂತರ್ಜಲ ವಿಷಯಕ್ಕೆ ಬರೋಣ. ಅಂದರೆ ಒಳ್ಳೆಯ ಒಂದು ಉದಾಹರಣೆ ಅಂದರೆ ಅಣ್ಣಾ ಹಜಾರೆ ಅವರು. ಅವರು ತಮ್ಮ ಬಂಜರು ಭೂಮಿಯನ್ನು, ಅವರು ಊರು ಹೆಸರು ರಾಳೆಗಾಂವ್, ನನ್ನ ಸುದೈವ, ಅಲ್ಲಿ ಹೋಗಿ ಅಣ್ಣಾ ಹಜಾರೆ ಅವ್ರ ಜೊತೆಗೆ ಇದ್ದು ಅದನ್ನು ನೋಡ್ಕೊಂಡು ಬಂದಿದ್ರು. ರಾಳೆಗಾಂವ್ ಸಿದ್ಧಿಯಲ್ಲಿ ಅವರು ಒಂದು ಕಾಮಧೇನುವನ್ನು ಸೃಷ್ಟಿ ಮಾಡಿದರು. ಎಸ್, ಅಂದರೆ ಬಂಜರು ಭೂಮಿ ಅದು. ಅದೇ ರೀತಿ ರಾಜಸ್ಥಾನದಲ್ಲಿ ಡಾಕ್ಟರ್ ರಾಜೇಂದ್ರ ಸಿಂಗ್ ಅವರು ಕೂಡ, ಡಾಕ್ಟರ್ ರಾಜೇಂದ್ರ ಸಿಂಗ್ ಇಂಥ ಸಾಧನೆ. ಈ ಥರ ಉದಾಹರಣೆಗಳು ಅಂದರೆ ಒಂದು ಅನ್ವೇಷಕ ಬುದ್ಧಿ, ಆಮೇಲೆ ಒಂದು ಪರಿಸರ ಪ್ರೇಮ ಒಂದು ಇದ್ದರೆ ನಾವು ಏನನ್ನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಇವೆರಡು ಉದಾಹರಣೆಗಳು. ಅಣ್ಣಾ ಹಜಾರೆ ಅವರಾಗಲಿ, ರಾಜೇಂದ್ರ ಸಿಂಗ್ ಅವರಾಗಲಿ, ಅಂದರೆ ಈ ಥರ ನಮ್ಮ ಸುತ್ತಮುತ್ತಲು ಕೂಡ ಸಾಕಷ್ಟು ಜನ ಇದ್ದಾರೆ. ಇವತ್ತು ಅವರಿಗೆ ಮಾಹಿತಿ ಇಲ್ಲ ಅಂತರ್ಜಲ ಸಂರಕ್ಷಣೆ ಮಾಡಲಿಕ್ಕೆ. ಈಗ ಒಂದು ಕೃಷಿ ಹೊಂಡ ಮಾಡಬೇಕು ಅಂತ ಹೋಗ್ತಾರೆ, ಸರ್ಕಾರದಿಂದ ತಗೊಳ್ತಾರೆ 21 ಅಡಿ, ಅಲ್ಲಿ ಬೇರೆ ಬೇರೆ ಡೈಮೆನ್ಷನ್ಸ್ ಇದೆ, 4-5 ಟೈಪ್ ಡೈಮೆನ್ಷನ್ಸ್. ಅಂದ್ರೆ ಸರ್ಕಾರ ಕೊಡ್ತಾ ಮಾಡ್ತಾರೆ ಬಿಟ್ರೆ ಅದಕ್ಕೆ ಇನ್ನು ದೊಡ್ಡದು ಮಾಡೋಣ, ಇನ್ನು ದೊಡ್ಡದು ಕೃಷಿ ಹೊಂಡ ಮಾಡಿ, ಇನ್ನು ಸ್ವಲ್ಪ ಆಳವಾಗಿ ಮಾಡಿ, ಅದಕ್ಕೆ ತಾಡ್ಪಾಲ್ ಮಾಡಿ, ಆಮೇಲೆ ಅದರ ನೀರನ್ನು ನಾವು ಸಂಗ್ರಹಿಸೋಣ, ಆಮೇಲೆ ನೀರು ಪೋಲಾಗದಂಗೆ ನೋಡ್ಕೊಳ್ಳೋಣ, ಅದು ನಮ್ಮ ಒಂದು ಜೀವನ ಸಂರಕ್ಷಿಸ್ತದೆ ಅನ್ನೋ ಭಾವನೆಯಿಂದ ನಾವು ನೋಡೋಣ ಅಂಥೇಳಿ ಎಷ್ಟು ಜನ ವಿಚಾರ ಮಾಡಿದ್ರ. ಅದಕ್ಕೆ ನಮ್ಮ ರೈತ ಬಾಂಧವರಿಗೆ ತಾವು ಏನು ಸಲಹೆ ನೀಡ್ತೀರಿ ಈ ಅಂತರ್ಜಲವನ್ನು ಸಂರಕ್ಷಣೆ ಮಾಡಲಿಕ್ಕೆ? ಈ ಥರ ಕೃಷಿ ಹೊಂಡ ಮಾಡೋದು, ಆಮೇಲೆ ತಮ್ಮ ಹೊಲದ ಸುತ್ತಮುತ್ತಲು ಒಂದು ನೀರನ್ನು ಸಂರಕ್ಷಣೆ ಮಾಡಲಿಕ್ಕೆ, ಹೊಲದಲ್ಲೇ ಮಳೆ ಬಿದ್ದ ಮಳೆ ನೀರು ನಮ್ಮ ಹೊಲದಲ್ಲೇ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ಹೆಚ್ಚು ನಮ್ಮಲ್ಲಿ ಹಿಂಗೆ ಹೋಗಿ ಮೂಲತಃ ಅದ್ರ ಬಗ್ಗೆ ನೈಸರ್ಗಿಕವಾದಂಥ ಜಲ ಸಂರಕ್ಷಣಾ ಒಂದು ಪದ್ಧತಿ, ಇದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗ್ಬೇಕ್ರಿ. ನೀರು ಹೆಚ್ಚಿದ್ದಾಗ ಬೇಡಿಕೆ ಕಡಿಮೆ ಇದ್ದಾಗ ಈ ಸಮಸ್ಯೆ ನಮ್ಗೆ ತಲೆದವರಿರಲಿಲ್ಲ. ಇವತ್ತು ಆ ಸಮಸ್ಯೆ ನಮ್ಮ ಎದುರಿಗೆ ದೈತ್ಯಾಕಾರದಲ್ಲಿ ಎದ್ದು ನಿಂತಿದೆ. ಇಂಥ ಸಂದರ್ಭದಲ್ಲಿ ಪ್ರತಿ ಹನಿ ನೀರನ್ನು ನಾವು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಇದೆ. ತಾವಾಗಲೇ ಹೇಳಿದ್ರಿ, ಜಗತ್ತಿನ ಬೆಸ್ಟ್ ಎಕ್ಸಾಂಪಲ್ಸ್ ಉದಾಹರಣೆಗಳು ಡಾಕ್ಟರ್ ರಾಜೇಂದ್ರ ಸಿಂಗ್ ಆ್ಯಂಡ್ ಡಾಕ್ಟರ್ ಅಣ್ಣಾ ಹಜಾರೆ ಅವ್ರ ಬಗ್ಗೆ. ಅವರು ನಮಗೆಲ್ಲ ಆದರ್ಶ ಪುರುಷರು. ನನ್ನ ಸೌಭಾಗ್ಯ ಅವರು ಇಬ್ಬರ ಜೊತೆಗೆ ನನ್ನ ಒಡನಾಟ ಹೊಂದಿದ್ದೆ. ಅಣ್ಣಾ ಹಜಾರೆ ಅವ್ರ ಹತ್ರ ಹೋಗಿ ಬಂದಿನ, ಅವರ ಆಶೀರ್ವಾದ ಪಡೆದಿದ್ದೇನೆ. ಅದೇ ರೀತಿ ರಾಜೇಂದ್ರ ಸಿಂಗ್ ಅವ್ರ ಜೊತೆಗೆ ಕಳೆದ 25 ವರ್ಷ ನಿರಂತರವಾಗಿ ಒಡನಾಟ ಇದೆ. ಅವರು ಮಾಡಿದ್ದು ಜಗತ್ತಿಗೆ ಮಾದರಿಯಾಗಿದೆ. ಅದು ಅಂಥ ಮಹಾಪುರುಷರು ಮಾಡಿದಂಥ ಕೆಲಸ ನಮಗೆ ಮಾದರಿಯಾಗಬೇಕು. ಆಮೇಲೆ ಜಲ ಸಂರಕ್ಷಣೆ ಪಾರಂಪರಿಕ ವಿಧಾನಗಳನ್ನು ನಾವು ಅದನ್ನು ಇನ್ನೂ ಮುಂದುವರಿಸಬೇಕು. ನಂತರ ಈಗ ಅಂತರ್ಜಲ ಮಟ್ಟ ಯಾವ ಪ್ರಮಾಣದಲ್ಲಿ ಕುಸಿತಾ ಇದೆ ಅಂದರೆ ಭಾಳ ಅನಾಹುತಕಾರಿಯಲ್ಲಿ. ತಾವು ಕೋಲಾರ ಉದಾಹರಣೆ ತಗೋಬೋದು, ನಮ್ಮ ಭಾಗದಲ್ಲಿ ಎಲ್ಲಿ 10 ಮೀಟರ್ ನೀರಿದ್ದು ಇವತ್ತು 100 ಮೀಟರ್ ಮ್ಯಾಲೆ ಹೋಗ್ತಾ ಇದೆ. ಅದರಲ್ಲಿ ನಮ್ಮ ವಿಷಕಾರಕ ಸಾಲ್ಟ್ಸ್ ಕೂಡ ಬರ್ತಾ ಇದೆ, ಆರ್ಸಿನಿಕ್ಸು, ಫ್ಲೋರೈಡ್ಸ್, ಲವಣಗಳು ಬರ್ತಾ ಇದಾವೆ. ನೀರಿನ ಮೊತ್ತನೂ ಕಡಿಮೆ ಆಗ್ತಾ ಇದೆ ಮತ್ತು ಅದರ ಗುಣಮಟ್ಟ ಕೂಡ ಕಡಿಮೆ, ಭಾಳಷ್ಟು ಅನಾಹುತಕಾರಿ ಪ್ರಮಾಣ ಮುಟ್ಟಿದೆ. ಇಂಥ ಸಂದರ್ಭದಲ್ಲಿ ಅಂತರ್ಜಲ ಸಂರಕ್ಷಣೆ ಮತ್ತು ಮರುಪೂರಣ ಭಾಳ ಮಹತ್ವದಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಸರ್ಕಾರ ಅನೇಕ ಕಾರ್ಯಕ್ರಮಗಳು ಹಾಕೊಂಡಿದೆ, ಭಾರತ ಸರ್ಕಾರ ಕೂಡ ಹಾಕೊಂಡಿದೆ, ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಹಾಕೊಂಡಾಗಿದೆ. ಅದು ಏನಾಗುತ್ತೆ ಅಂದರೆ ಎರಡು ಸ್ತರದಲ್ಲಿ ಇದಕ್ಕೆ ನಮಗೆ ಸ್ವಲ್ಪ ಸಮಸ್ಯೆ ಉಂಟಾಗ್ತದೆ. ಒಂದು, ಇಂಥ ಕಾರ್ಯಕ್ರಮಗಳ ಬಗ್ಗೆ ಸಿಗಬೇಕಾದ ಪ್ರಚಾರ ಸಿಗ್ತಾ ಇಲ್ಲ ಮತ್ತು ತಳಮಟ್ಟಕ್ಕೆ ಹೋಗಿ ಅನುಷ್ಠಾನ ಆಗ್ತಾ ಇಲ್ಲ, ಅನೇಕ ತೊಂದರೆಗಳಿದ್ದಾವೆ. ಜನರಿಗೆ ಕೂಡ ಇದು ಒಂದು ನಮ್ಮ ಆದ್ಯತೆಯಲ್ಲ, ಜಲ ಮತ್ತು ನೆಲ ಸಂರಕ್ಷಣೆ, ನೀರಿನ ಅಂತರ್ಜಲ ಸಂರಕ್ಷಣೆ ಅನ್ನೋಂಥ ವಿಚಾರ ಬರ್ತಾ ಇಲ್ಲ. ಯಾವುದ್ಯಾವುದೋ ವಿಷಯಕ್ಕೆ ಅವರು ಮಹತ್ವ ಕೊಡ್ತಾ ಇದ್ದಾರೆ, ಅವರ ಲಕ್ಷ್ಯ ಆ ಕಡೆ ಹೋಗ್ತಾ ಇದೆ. ನಾವು ಜನರಿಗೆ ಮತ್ತೆ ಅವರ ಲಕ್ಷ್ಯವನ್ನು ಈ ಕಡೆ ನಾವು ಎಳೆದು ಜಲ ಮತ್ತು ನೆಲ ಸಂರಕ್ಷಣೆ ಮತ್ತು ಅಂತರ್ಜಲ ವಿಶೇಷವಾಗಿ, ಇವತ್ತು ಅತ್ಯಂತ ಹೆಚ್ಚಿನ ಪ್ರಮಾಣದ ನೀರು ಕೃಷಿಯಲ್ಲಿ ಬಳಕೆಯಾಗೋದು ಅಂತರ್ಜಲದಿಂದ, ಕುಡಿಯುವ ನೀರು ಕೂಡ ಅಂತರ್ಜಲದಿಂದ. ಇಷ್ಟೆಲ್ಲ ನಾವು ಅದರ ಮೇಲೆ ಅವಲಂಬಿತ ಆಗಿದ್ರೂ ಕೂಡ ಅದನ್ನು ನೀರನ್ನು ಸೆಳೆಯುವ ಪ್ರಯತ್ನ ಮಾಡ್ತೀವಿ ಹೊರತಾಗಿ ಅದನ್ನು ರಿಸ್ಟೋರೇಷನ್ ಬೆಳೆಸೋದು ಅಥವಾ ಮರುಪೂರ್ಣ ಮಾಡುವಂಥ ಕೆಲಸ ಮಾಡ್ತಿಲ್ಲ. ಅದಕ್ಕಾಗಿ ನಮ್ಮ ಕರ್ನಾಟಕ ಭಾರತ ಸರ್ಕಾರ ಅಟಲ್ ಭೂಜಲ್ ಯೋಜನೆ ಅಂತ ಒಂದು ಯೋಜನೆಯನ್ನು ಜಾರಿಗೊಳಿಸಿದಿರಿ. ಕರ್ನಾಟಕ ರಾಜ್ಯದ 14 ಜಿಲ್ಲೆಗಳಲ್ಲಿ 41 ತಾಲೂಕುಗಳಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಮ್ಮದು ಒಂದು ಸಂತೋಷ ವಿಷಯ ಅಂದರೆ ಈ ಕಾರ್ಯಕರ್ತರು, ತಜ್ಞರು ಮತ್ತು ಏನು ಆ ಅಟಲ್ ಭೂಜಲ್ ಯೋಜನೆಯಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ತರಬೇತಿ ಕೊಡುವಂಥ ವ್ಯವಸ್ಥೆನ ನಾವು ಧಾರವಾಡ ವಾಲ್ಮೀಲಿ ಮಾಡಿದ್ದೆವು. ಇನ್ನೂ ಆ ಕಾರ್ಯಕ್ರಮ ಮುಂದುವರಿತಾ ಇದೆ. ಅಲ್ಲಿ ಬೇಸಿಕಲಿ ಏನಂದರೆ ಬಿದ್ದ ಪ್ರತಿ ಹನಿ ನೀರನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕು, ಜಲ ಮಾಲಿನ್ಯ ಆಗದ ಹಾಗೆ ನೋಡ್ಕೋಬೇಕು, ನೀರನ್ನು ಹಿಡಿದಿಟ್ಟು ನೀರನ್ನು ರಕ್ಷಣೆ ಮಾಡಬೇಕು. ಮೇಲ್ಮೈಯಲ್ಲಿ ಇದ್ದಂಥ ರಾಜೇಂದ್ರ ಸಿಂಗ್ ಅವರು, ನನ್ನ ಜಲ ಗುರು ಅಂತ ಹೇಳ್ತೀನಿ, ಅವರು ಹೇಳೋದು ಒಂದೇ ಮಾತು, ಆಕಾಶದಿಂದ ಬಿದ್ದಂಥ ನೀರನ್ನು ನಾವು ಮೇಲ್ಮೈಯಲ್ಲಿ ಬಿಟ್ಟಾಗ ಸೂರ್ಯದೇವ ಅದನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಾನೆ. ದಿ ಸನ್ ವಿಲ್ ಓ ಸೂರ್ಯದೇವ್ ಪಾನಿಕು ಚೋರಿ ಕರ್ತಾ ಅಂತ ಹೇಳ್ತಾರೆ ಅವರು. ಅದನ್ನ ಮಾಡಬೇಕಾದ್ರೆ ನಾವು ಆ ನೀರನ್ನು ಭೂಮಿ ತಾಯಿಯ ಗರ್ಭಕ್ಕೆ ಹೋಗುವ ರೀತಿಯಲ್ಲಿ ಮಾಡಬೇಕು. ಪ್ರತಿ ಬಿದ್ದ ಹನಿಯನ್ನು, ಮಳೆಗಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬೀಳುತ್ತೆ, ನಮ್ಮಲ್ಲಿ 700, 800, 900 mm, ಇನ್ನು ವೆಸ್ಟ್ ಘಾಟಲ್ಲಿ ಇನ್ನೂ ಹೆಚ್ಚಿಗೆ ಬೀಳುತ್ತದೆ. ಬಿದ್ದ ನೀರು ಬೇರೆ ಬೇರೆ ಕಾರಣಗಳಿಂದಾಗಿ, ಈಗ ನಮ್ದು ಕಾಂಕ್ರೀಟ್ ಕಾರ್ಡ್ ಆಗಿದೆ, ಕಾಂಕ್ರೀಟ್ ಕಾರ್ಡ್ ಇರ್ಬೋದು ಅಥವಾ ನಮ್ದು ಕಾಡುಗಳು ನಾಶ ಆಗಿರ್ಬೋದು, ನೀರು ಹರಿದು ಫ್ಲಡಿಂಗ್ ಆಗಿ ಓವರ್ ಫ್ಲಡಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ, ಅದು ಹರಿದು ಸಮುದ್ರ ಕೂಡುವಂತ